ಎಲ್ಲಿಗೆ ನಾನು ಹೋಗಬೇಕು, ಬರೆ ಬಾಗಲ್ದಾಗ ಹಿಡಿಯೋ ಮೋಜಿನ ಕಳಿಯ, ಎಲ್ಲಿಗೆ ಹೋಗಬಾರದು ಎಲ್ಲಿಗೆ ಬಿಡಬಾರದು, ರಾಮ ದುರ್ಗಕ್ಕ ಹೋಗಬೇಕು, ದೊರೆ ಬಾಗಲ್ದಾಗ ಹಿಡಿಯೋ ಮೋಜಿನ ಕಳಿಯ, ರಾಮೇನೆ ದುರ್ಗಕ್ಕ ಹೋಗಬೇಕು ಹೊಂದಾನು, ಮಂಜಾದ ಗುಡ್ಡ ಬೆಳೆಸೋಬೇಕು, ದೊರೆ ಬಾಗಲ್ದಾಗ ಹಿಡಿಯೋ ಮೋಜಿನ ಕಳಿಯ, ಮಂಜಾದ ಏ ಗುಡ್ಡ ಬೆಳೆಸಬೇಕು ಹೊಂದಾನು, ದನಗ್ದ ಹುಡುಗ್ರಕ್ಕ ಹೋಗಬೇಕು, ದೊರೆ ಬಾಗಲ್ದಾಗ ಹಿಡಿಯೋ ಮೋಜಿನ ಕಳಿಯ, ದನದೇನೆ ಹುಡುಗ್ರಕ್ಕ ಹೋಗಬೇಕು ಹೊಂದಾನು, ದನಕಯ ಮಕ್ಕಳನ್ನ ಕೇಳಬೇಕು, ದೊರೆ ಬಾಗಲ್ದಾಗ ಹಿಡಿಯೋ ಮೋಜಿನ ಕಳಿಯ, ದನಕಯ ಮಕ್ಕಳನ್ನ ಕೇಳಬೇಕು ಹೊಂದಾನು, ಹರ್ಕ ಕೋರಿಯ ತೊಡುತ್ತಾನ, ಬರಿ ಬಾಗಲ್ದಾಗ ಹಿಡಿಯೋ ಮೋಜಿನ ಕಳಿಯ, ಅರಿಕೇನೆ ಕೋರಿಯ ತೊಟ್ಟನ ಮೈಲರು ದೇವ, ಮುರುಕ ಬೆತ್ತವ ಹಿಡುದಾನ, ಬರಿ ಬಾಗಲ್ದಾಗ ಹಿಡಿಯೋ ಮೋಜಿನ ಕಳಿಯ, ಮುರುಕೇನೆ ಬೆತ್ತವ ಹಿಡಿದನ ಮೈಲರು ದೇವ, ಮುರುಕ ಮುಂಡಾಸ್ನ ಸುತ್ತೂ ತಾಂಡ್ರು, ದೊರೆ ಬಾಗಲ್ದಾಗ ಹಿಡಿರೋ ಮೋಜಿನ ಕಳಿಯ, ಅರಕೇನೆ ಅರಬಿಯ ತಾಗಂಡು ಮೈಲರು ನಿಂಗ, ಮುಂಗೈಗೆ ಜೋಳಿಗೆ ಕಟ್ಟುತ್ತಾನ, ದೊರೆ ಬಾಗಲ್ದಾಗ ಹಿಡಿರೋ ಮೋಜಿನ ಕಳಿಯ, ಮುಂಗೈಗೆ ಏ ಜೊಳಗೆ ಕಟ್ಟನ ಮೈಲರು ದೇವ, ಬಂಡರದ ಬಕ್ಸ ಬಲಗೈಗೋ, ದೊರೆ ಬಾಗಲ್ದಾಗ ಹಿಡಿಯೋ ಮೋಜಿನ ಕಳಿಯ, ಹುಚ್ಚ ಬಂದಿ ಸೊಪ್ಪ ಹರಿಕಂಡ ಮೈಲರು ದೇವ, ಜೊಳಗಿಗೆ ತಾನು ತುಂಬಿ ಕೆಂಡ, ದೊರೆ ಬಾಗಲ್ದಾಗ ಹಿಡಿಯೋ ಮೋಜಿನ ಕಳಿಯ, ಜೊಳಗಿಗೆ ತಾನೇನು ತುಂಬಿಕೊಂಡ ನೋಡಿರು, ರಾಮ ದುರ್ಗ ಕಸಗುತ್ತಾನ, ಬರಿ ಬಾಗಲ್ದಾಗ ಹಿಡಿರೋ ಮೋಜಿನ ಕಳಿಯ, ರಾಮೇನೆ ದುರ್ಗ ಕಸಾಗೆನು ಮೈಲರು ದೇವ, ಮಂಜಾದ ಗುಡ್ಡ ಬೆಳಿಶಾನ, ಬರಿ ಬಾಗಲ್ದಾಗ ಹಿಡಿರೋ ಮೋಜಿನ ಕಳಿಯ, ಮಂಜಾದ ಏ ಗುಡ್ಡ ಬೆಳೆಸನು ಮೈಲರು ದೇವ, ದನದ ಹುಡುಗ್ರಕ ಹೋಗುತ್ತಾನ, ದೊರೆ ಬಾಗಲಾಗ ಹಿಡಿಯೋ ಮೋಜಿನ ಕಳಿಯೋ, ದನದೇನೆ ಹುಡುಗ್ರಕ ಹೋಗ್ಯನು ಮೈಲರು ದೇವ, ದನಕಯ ಮಕ್ಕಳನ್ನ ಕೇಳುತ್ತಾನ್ರು, ದೊರೆ ಬಾಗಲ್ದಾಗ ಹಿಡಿಯೋ ಮೋಜಿನ ಕಳಿಯ, ಕಾಯ ಮಕ್ಕಳಿರ ಎತ್ ಕಾಯ ಮಕ್ಕಳಿರ, ಕ್ವಾಮಲಿ ಪಟ್ಲಾವ ತೋರಿಸು ಬರಿಯೋ, ಬರಿ ಬಾಗಲ್ದಾಗ ಹಿಡಿಯೋ ಮೋಜಿನ ಕಳಿಯ, ಕ್ವಾಮಲಿ ಏ ಪಟ್ನ ತೋರಿಸಿದಾರೆ ಮಕ್ಕಳಿರ, ಬೆಂಡು ಬೆತ್ತಾಸ ಕೊಡು ತಿಂಡ್ರು, ಬರಿ ಬಾಗಲ್ದಾಗ ಹಿಡಿಯೋ ಮೋಜಿನ ಕಳಿಯ, ಬೆಂಡೇನೆ ಬೆತ್ತಾಸ ಕೊಡತೀನು ಮಕ್ಕಳಿರ, ಕಡ್ಲಿ ಕೊಬರಿಯ ಕೊಡಿಸ್ತೀನ್ರು, ಬರಿ ಬಾಗಲ್ದಾಗ ಹಿಡಿಯೋ ಮೋಜಿನ ಕಳಿಯ, ಕಡ್ಲೇನೆ ಕೊಬರಿಯ ಕೊಡಿಸ್ತೀನು ಮಕ್ಕಳಿರ, ಪಟ್ಟಣದ ದಾರಿ ತೋರಿಸು ಬರಿಯೋ, ಬರಿ ಬಾಗಲ್ದಾಗ ಹಿಡಿರೋ ಮೋಜಿನ ಕಳಿಯ, ಪಟ್ಟಣ ಏ ದಾರಿ ತೋರಿಸ್ಬರಿಯು ಹೊಂದಾಗ, ಮಕ್ಕಳೇನೊಂದು ಹೇಳುತ್ತಾರ, ದೊರೆ ಬಾಗಲ್ದಾಗ ಹಿಡಿಯೋ ಮೋಜಿನ ಕಳಿಯ, ಪಟ್ಟಣದ ಏ ದಾರಿ ತೋರಿಸ್ಬರಿಯು ಹೊಂದಾಗ, ಮಕ್ಕಳೇನೊಂದು ಹೇಳುತ್ತಾರ, ದೊರೆ ಬಾಗಲ್ದಾಗ ಹಿಡಿಯೋ ಮೋಜಿನ ಕಳಿಯ, ಗಲ್ಲಂಬು ಗೆಜ್ಜೆ ಬಾಳಗಲ್ಲ ಯಾವೂರೋ ನಮ್ಮಜ್ಜ ಯಾದೇಶೋ ನಮ್ಮಜ್ಜ ಚಂಡಳ ಪಟ್ಟಣ ಕಾಯಕ ಬಂದ ಗಲ್ಲ ಗಲ್ಲಂಬು ಗೆಜ್ಜೆ ಬಾಳಗಲ್ಲ ಯಾವೂರೋ ನಮ್ಮಜ್ಜ ಯಾದೇಶೋ ನಮ್ಮಜ್ಜ ಚಂಡಳ ಪಟ್ಟಣಕ್ಕು ಯಾಕೋ ಬಂದ ಗಲ್ಲ ಗಲ್ಲಂಬು ಗೆಜ್ಜೆ ಬಾಳಗಲ್ಲ ಚಂಡಳಿ ಪಟ್ಟಣ ಕಾಯಕ ಬಂದು ನಮ್ಮಜ್ಜ ಮುಂಗೈಗೆ ಜೊಳಗಿ ಕಟ್ಟಿದೀಯ ಗಲ್ಲ ಗಲ್ಲಂಬು ಗೆಜ್ಜೆ ಬಾಳಗಲ್ಲ ಮುಂಗೈಗೆ ಜೊಳಗಿ ಕಟ್ಟಿಯೋ ನಮ್ಮಜ್ಜ ಮುಂಗಯ್ಯ ನಿನ್ನ ಕಡಿಯೋ ತಾರ ಗಲ್ಲ ಗಲ್ಲಂಬು ಗೆಜ್ಜೆ ಬಾಳಗಲ್ಲ ಅಷ್ಟದಿಕ್ಕು ಬಾಲಕರ್ಣ ಶರಮನೆಗೆ ಬೀಗುದಾರ ಚಂಡಳಿ ಪಟ್ಟಣಕ್ಕು ಯಾಕೋ ಬಂದ ಗಲ್ಲು ಗಲ್ಲಂಬು ಗೆಜ್ಜೆ ಬಾಳಗಲ್ಲ ಮಲ್ಲ ಸೂರಾರು ಪಟ್ಟಣ ಏಳು ಸುತ್ತೀನು ಕೋಟು ಸುತ್ತೇ ಬಂತಾರೆ ಕಾವೂಲಯ್ಯ ಗಲ್ಲು ಗಲ್ಲಂಬು ಗೆಜ್ಜೆ ಬಾಳಗಲ್ಲ ಸುತ್ತೇನೆ ಬಂತಾರೆ ಅರಕ್ಷಸರು ಕಾವೂಲಾವು ದಂಡಿಗೆ ಹಡ್ಡು ಕಡಿಯುತ್ತಾರ ಗಲ್ಲು ಗಲ್ಲಂಬು ಗೆಜ್ಜೆ ಬಾಳಗಲ್ಲ ದಂಡಿಗೆ ಏ ಹಡ್ಡ ಕಡಿತಾರೋ ನಮ್ಮಜ್ಜ ಚಂಡಳಿ ಪಟ್ಟಣಕ್ಕು ಯಾಕು ಬಂದ ಗಲ್ಲು ಗಲ್ಲಂಬು ಗೆಜ್ಜೆ ಬಾಳಗಲ್ಲ ಇಂದ್ರನ್ನ ಶರ ಮನೆಗೆ ಹಿಡದಾರೋ ನಮ್ಮಜ್ಜ ಇಂದ್ರನ್ನೆಂಡರನ್ನ ಹಿಡುದಾರ ಗಲ್ಲು ಗಲ್ಲಂಬು ಗೆಜ್ಜೆ ಬಾಳಗಲ್ಲ ಇಂದ್ರನ ಎಂಡರನ್ನ ಶರಮನೆಗೆ ಹಿಡುದಾರ ಚಂಡಳಿ ಪಟ್ಟಣಕ್ಕು ಯಾಕೋ ಬಂದ ಗಲ್ಲ ಗಲ್ಲಂಬು ಗೆಜ್ಜೆ ಬಾಳಗಲ್ಲ ಹದಿನೈದ ದಿನ ಮುಂದೆ ಅಜೋಗಮ್ಮ ಹೋಗಿದ್ಲು ಕೈಯಗ ಪಾಡ್ಲಿಗೆ ಹಿಡೋದಿದ್ಲ ಗಲ್ಲ ಗಲ್ಲಂಬು ಗೆಜ್ಜೆ ಬಾಳಗಲ್ಲ ಕೈಯಾಗ ಪಾಡ್ಲಿಗೆ ಹಿಡದಿದ್ಲು ಜೋಗಮ್ಮ ಅಣಿ ತುಂಬಂಡಾರ ಬೋಳುದಿದ್ಲ ಗಲ್ಲ ಗಲ್ಲಂಬು ಗೆಜ್ಜೆ ಬಾಳಗಲ್ಲ ಜೋಗಮ್ಮನ ಹೆಡ ಮುರಿಗೆ ಬಿಗದಾರೋ ನಮ್ಮಜ್ಜ ಚಂಡಳಿ ಪಟ್ಟಣ ಕಾಯಕೋ ಬಂದ ಗಲ್ಲ ಗಲ್ಲಂಬು ಗೆಜ್ಜೆ ಬಾಳಗಲ್ಲ ಜೋಗಮ್ಮನ ಕಂಬಕ ಬಿಗದಾರೋ ನಮ್ಮಜ್ಜ ಚಂಡಳಿ ಪಟ್ಟಣ ಕಾಯಕೋ ಬಂದ ಗಲ್ಲ ಗಲ್ಲಂಬು ಗೆಜ್ಜೆ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಬಳ್ಳಾರಿಯ ಚಿಗಟೇರಿಯ ಚನ್ನಬಸಪ್ಪ ಚಿಕ್ಕಪ್ಪ ಮಾಳಿಗೆ ಹಾಗೂ ಸಂಗಡಿಗರಿಂದ ಮೈಲಾರ್ಲಿಂಗನ ಪದಗಳನ್ನು ಕೇಳ್ತಿದ್ದೀರಿ. ಈಗ ಕೇಳಿ ಮುಂದಿನ ಗೀತೆ. ಮೊದಲು ಒಲ್ಲೇನಂದೆ ಜುಲಮಿಂದ ಮದವಿ ಮಾಡಿದಲ್ಲೋ ಗಾಡಿ ಕಾರು ಶಿವನೆ ಹಾಡಿದ ಮಾತು ಕೇಳಿದೆನು ಅಣ್ಣ ನೋಡಿದೆನು. ಜುಲಿನಿಂದ ಹೇ ಮದಿವಿ ಮಾಡಿದಂತ ತಿಮ್ಮಣ್ಣ ನಾಡಿಗೆ ನಿನ್ನ ವಂಶ ಊರಿಯಾಲು. ಗಾಡಿ ಕಾರ ಶಿವನೆ ಹಾಡಿದ ಮಾತು ಕೇಳಿದೆನು ಅಣ್ಣ ನೋಡಿದೆನು. ಉಚ್ಚ ಬಂದಿ ಸಪ್ಪ ಹದ ಮಾಡಿ ಸೇದುವನೆ ಉಚ್ಚಾಗ ನನ್ನ ಕೊಡಬಹುದ. ಗಾಡಿ ಕಾರ ಶಿವನೆ ಆಡಿದ ಮಾತು ಕೇಳಿದೆನು ಅಣ್ಣ ನೋಡಿದೆನು. ಉಚ್ಚಾಗ ಏನನ್ನ ಕೊಟ್ಟಂತ ತಿಮ್ಮಣ್ಣ ಸಿಟ್ಟಿಗೆ ನಿನ್ನ ವಂಶ ಊರಿಯಾಲು. ಗಾಡಿ ಕಾರ ಶಿವನೆ ಆಡಿದ ಮಾತು ಕೇಳಿದೆನು ಅಣ್ಣ ನೋಡಿದೆನು. ಕಾಡ ಬಂದಿ ಸಪ್ಪ ಓಡಿಯಾಡಿ ಸೇದುವನೆ ಕೊಡಗ ನನ್ನ ಕೊಡಬಹುದ. ಗಾಡಿ ಕಾರ ಶಿವನೆ ಹಾಡಿದ ಮಾತು ಕೇಳಿದೆನು ಅಣ್ಣ ನೋಡಿದೆನು. ಕೊಡಗ ಏನನ್ನ ಕೊಟ್ಟಂತ ಯಗ್ಗಣ್ಣ ನಾಡಿಗೆ ನಿನ್ನ ವಂಶ ಊರಿಯಾಲು. ಗಾಡಿ ಕಾರ ಶಿವನೆ ಹಾಡಿದ ಮಾತು ಕೇಳಿದೆನು ಅಣ್ಣ ನೋಡಿದೆನು. ಅಣ್ಣ ಅಣ್ಣ ನಂದು ನಾ ಬಾಳ ನೆಂದಿದ್ದೋ ಅಣ್ಣನಲ್ಲ ಕಾಣದು ಸುಮಾನ. ಗಾಡಿ ಕಾರ ಶಿವನೆ ಹಾಡಿದ ಮಾತ ಕೇಳಿದೆನು ಅಣ್ಣ ನೋಡಿದೆನು. ಅಣ್ಣನಲ್ಲ ಏ ಕಾಣದು ಸುಮಾನ ತಿಮ್ಮಣ್ಣ ಮತ್ತೆ ನನ್ನ ಹೋಣಿ ಓದಿಯಲ್ಲೋ ಒನ್ನಿಗೆ ಬಾಯ ತಗುದೆಲ್ಲೋ. ಗಾಡಿ ಕಾರ ಶಿವನೆ ಹಾಡಿದ ಮಾತು ಕೇಳಿದೆನು ಅಣ್ಣ ನೋಡಿದೆನು. ಒನ್ನಿಗೆ ಏ ಬಾಯ ತೆಗೆದೆಲ್ಲೋ ತಿಮ್ಮಣ್ಣ ಅಣ್ಣ ನಿನ್ನ ವಂಶ ಊರಿಯಾಲು. ಗಾಡಿ ಕಾರ ಶಿವನೆ ಹಾಡಿದ ಮಾತು ಕೇಳಿದೆನು ಅಣ್ಣ ನೋಡಿದೆನು. ಅಣ್ಣೇನೆ ನಿನ್ನ ವಂಶ ಊರಿಯಾಲು ತಿಮ್ಮಣ್ಣ ನನ್ನ ಅಂಗಳಕ್ಕ ಬರದಿರೋ. ಗಾಡಿ ಕಾರ ಶಿವನೆ ಹಾಡಿದ ಮಾತು ಕೇಳಿದೆನು ಅಣ್ಣ ನೋಡಿದೆನು. ನನ್ನೇನೆ ಅಂಗಳಕ ಬಂದೇ ಉಂಟಾದಾರೆ ಚೆಂಡಿಡದು ನಿನ್ನ ವಾಗುಸೇನು. ಗಾಡಿ ಕಾರ ಶಿವನೆ ಹಾಡಿದ ಮಾತ ಕೇಳಿದೆನು ಅಣ್ಣ ನೋಡಿದೆನು. ಚೆಂಡಿಡದು ಏನನ್ನ ವಗಸೇನು ಅಂದೇಳಿ ಅಣ್ಣಾಗ ಶಾಪ ಕೊಡುತ್ತಾಳ. ಗಾಡಿ ಕಾರ ಶಿವನೆ ಹಾಡಿದ ಮಾತು ಕೇಳಿದೆನು ಅಣ್ಣ ನೋಡಿದೆನು. ಹಸರ ತೋಪಿನ ಸೀರಿ ಬಾಯಾಗ ಲ್ಯಾವಂಗ ಬಾಗಲ ಹಿಡದು ಹಾಳುತ್ತಾಳ. ಗಾಡಿ ಕಾರ ಶಿವ ಹಾಡಿದ ಮಾತು ಕೇಳಿದೆನು ಅಣ್ಣ ನೋಡಿದೆನು. ಬಾಗಲ ಏ ಹಿಡದು ಹಾಳುತ್ತಾಳ ಪಾರ್ವತ ಗಂಗಾ ಅಣ್ಣಾಗ ಶಾಪ ಕೊಡುತ್ತಾಳ್ರು. ಗಾಡಿ ಕಾರ ಶಿವನೇ ಹಾಡಿದ ಮಾತ ಕೇಳಿದೆನು ಅಣ್ಣ ನೋಡಿದೆನು. ಮಲ್ಲಹರಿ ಮಹಾರಾಜ ಭೈರವ ಸಿರಿ ಬಾಯಾಗ ಲ್ಯಾವಂಗ ಬಾಗಾಲ ಹಿಡದು ಹಳತಾಳ. ರಾಜವು ಹಾಡಿ ಬಂದಾರು ನಮ್ಮ ಗಡಿಕಾರರು. ಬಾಗಾಲ ಏ ಹಿಡದು ಹಳತಾಳ ಗಂಗವ್ವ ಅಣ್ಣಾಗ ಶಾಪ ಕೊಡುತ್ತಾಳ. ರಾಜವು ಮಾಡಿ ಬಂದಾರು ನಮ್ಮ ಗಡಿ ಕರಾರು. ಅಣ್ಣಗ ಏ ಶಾಪ ಕೊಟ್ಟಾಳ ಗಂಗಮ್ಮ ಗಂಡ ನಿಂಬಾಲ ಹೋಗ್ತಾಳ್ರು ಆ ರಾಜವು ಹಾಡಿ ಬಂದಾರು ನಮ್ಮ ಗಡಿ ಕರಾರು. ಮುಂದೆ ಮುಂದೆ ನಿಂಗಣ್ಣ ಹಿಂದಿಂದೆ ಗಂಗವ್ವ ಗಂಡ ನಿಂಬಾಲ ಹೋಗ್ತಾಳ ರಾಜವು ಹಾಡಿ ಬಂದಾರು ನಮ್ಮ ಗಡಿ ಕರಾರು. ಗಂಡನ ಹಿಂಬಾಲ ಹೋಗುವಾಗ ಗಂಗಮ್ಮ ಏನಂದ ಶಿವನ ಹೇಳ್ತಾನ ರಾಜವು ಹಾಡಿ ಬಂದಾರು ನಮ್ಮ ಗಡಿ ಕರಾರು. ಬಾಬಾರೇ ಶ್ರೀ ಗಂಗಾ ನಾನೊಂದೇಳಾತೀನಿ ಕೇಳಿಯ ಕೇಳ ದುಡಿತೀಯೇ ಆ ರಾಜವು ಹಾಡಿ ಬಂದಾರು ನಮ್ಮ ಗಡಿ ಕರಾರು. ಕಣ್ಣ ಜುಂಡಣ್ಣ ಬೆನ್ನತ್ತಿ ಬರುತ್ತಾರ ಹಿಂದ ಕಾನೀನಿ ತಿರುಗಿ ನೋಡಿ ಆ ರಾಜವು ಹಾಡಿ ಬಂದಾರು ನಮ್ಮ ಗಡಿ ಕರಾರು. ಚಿಕ್ಕಣ್ಣ ಜುಂಡಣ್ಣ ಮಕ್ಕಳು ಬರುತ್ತಾರ ಹಿಂದ ಕಾನೀನು ತಿರುಗಿ ನೋಡಿ ಆ ರಾಜವು ಹಾಡಿ ಬಂದಾರು ನಮ್ಮ ಗಡಿ ಕರಾರು. ಕಾಯೇ ನೀನು ತಿರುಗಿ ನೋಡು ಅಂದಾನು ಇಂದಿರಿ ಗಂಗಮ್ಮ ನುಡುತ್ತಾಳ ರಾಜವು ಹಾಡಿ ಬಂದರು ನಮ್ಮ ಗಡಿ ಕರಾರು. ಇಂದಿರಿಗೆ ಗಂಗವ್ವ ಮಕ್ಕಳನ ನುಡುವಾಗ ಮಾಯಾವಾಗ್ಯಾನ ಮುದಿಮಲ್ಲ ರಾಜವು ಹಾಡಿ ಬಂದರು ನಮ್ಮ ಗಡಿ ಕರಾರು. ಹಿಂದೇನೆ ತಿರುಗತಿಗೆ ಮುಂದೆ ಮಾಯಾವಾದು ಮಾಯಾವಾಗ್ಯಾನೋ ಮಳಲಾಗ ರಾಜವು ಹಾಡಿ ಬಂದರು ನಮ್ಮ ಗಡಿ ಕರಾರು. ಮೈಕಾರ ನಾಟವು ಯಾರಿಗೆ ತಿಳಿಲಿಲ್ಲ ಮಾದಿಂದ ಶಿವನ ಸಗತಾನು ಆ ರಾಜವು ಹಾಡಿ ಬಂದರು ನಮ್ಮ ಗಡಿ ಕರಾರು. ಮಾದಿಂದು ಆ ಶಿವನ ಸಾಗ್ಯನ ನೋಡಿರು ಗಂಡಗ ಶಾಪಳಿಕೆ ಕೊಡುತ್ತಾಳ ರಾಜವು ಹಾಡಿ ಬಂದರು ನಮ್ಮ ಗಡಿ ಕರಾರು. ಹಿಂಗೇನೆ ಹೋದು ಗಂಡ ಹಿಂದಿರುಗಿ ಬರಬರದು ಅಡಿವಾಗುಲಿ ಕಳ್ಳಿ ನುಂಗಬೇಕು ಆ ರಾಜವು ಹಾಡಿ ಬಂದರು ನಮ್ಮ ಗಡಿ ಕರಾರು. ಅಡಿವಾಗ ಉಲಿ ಕಳ್ಳಿ ನುಂಗಾಲು ಗಂಡನ್ನ ಹುತದಳಗಡಿ ಸರ್ಪ ಕಡಿಯಾಲು ಆ ರಾಜವು ಹಾಡಿ ಬಂದರು ನಮ್ಮ ಗಡಿ ಕರಾರು. ದಳ ಗಡಿ ಸರ್ಪ ಕಡಿಯಾಲು ಗಂಡಾಗ ಗಂಡನ ಕುತ್ತಿಗೆ ಮುರಿಯಾಲು ಆ ರಾಜವು ಹಾಡಿ ಬಂದರು ನಮ್ಮ ಗಡಿ ಕರಾರು. ಗಂಡನ ಏ ಕುತ್ತಿಗೆ ಮುರಿಯಾಲಿ ಅಂದಾಳು ತಿರುಗಾ ನನ್ನ ಮಟಕ ಬರಬರದು ಆ ರಾಜವು ಹಾಡಿ ಬಂದರು ನಮ್ಮ ಗಡಿ ಕರಾರು. ತಿರುಗೇನೇ ನನ್ನ ಮಟಕ ಬರಬರದು ಅಂದೇಳಿ ಗಂಡಗ ಶಾಪಳಿಕೆ ಕೊಡ್ತಾಳ್ರು ಆ ರಾಜವು ಹಾಡಿ ಬಂದರು ನಮ್ಮ ಗಡಿ ಕರಾರು. ತಿರುಗೇನೆ ನನ್ನ ಮಟಕ ಬರಬರದು ಅಂದೇಳಿ ಗಂಡಗ ಶಾಪಳಿಕೆ ಕೊಡ್ತಾಳ ರಾಜವು ಹಾಡಿ ಬಂದರು ನಮ್ಮ ಗಡಿ ಕರಾರು. ಮಲ್ಲಾರಿ ಹುಡುಗಯ್ಯ ಚಂಡಳಿ ಪಟ್ಟಣಕ್ಕೆ ಯಾಕೆ ಬಂದಾಕೋ.